ಮಿಶ್ರ ಬೆಳೆ ಬೆಳೆಯುವ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಭರವಸೆ. ದೇವನಹಳ್ಳಿ ಬಳಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಗಾ ರೈಲ್ವೆ ಕೋಚಿಂಗ್ ಟರ್ಮಿನಲ್ ನಿರ್ಮಾಣ ಗುರಿ, ಕೇಂದ್ರ ಸಚಿವ ಪಿ ಸೋಮಣ್ಣ. ಮಾಗಡಿ ತಾಲೂಕಿನಲ್ಲಿ ವಿವಿಧ ಇಲಾಖೆಗಳ ಅಭಿವೃದ್ದಿ ಯೋಜನೆಗಳಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಬೆಂಗಳೂರಿನಿಂದ ಜಪಾನಿನ ಒಸಾಕಾ ನಗಯೋಗೆ ನೇರ ವಿಮಾನ ಸೇವೆ ಕುರಿತಂತೆ ಸಚಿವ ಎಂಬಿ ಪಾಟೀಲ್ ಚರ್ಚೆ. ಯಾದಗಿರಿಯಲ್ಲಿ ವಾರ್ತಾ ಇಲಾಖೆಯಿಂದ ವಾರ್ತಾಲಾಪ ಕಾರ್ಯಾಗಾರ, ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಕೃಷಿ ರಂಗ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನೇನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ. ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಪಪ್ಪಾಯ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು, ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಶ್ರೀಧರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಪ್ಪಾಯ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಪಪ್ಪಾಯ ಹಣ್ಣು ಇವತ್ತು ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿದೆ. ಅದರಲ್ಲಿ ಇರತಕ್ಕಂತಹ ಪೋಷಕಾಂಶಗಳ ಕಾರಣದಿಂದಾಗಿ ಇದರ ಸೇವನೆ ಹೆಚ್ಚಾಗ್ತಾ ಇದೆ. ಅನೇಕ ರೋಗಗಳಿಗೆ ಇದು ಮದ್ದಾಗಿಯೂ ಕೂಡ ಕೆಲಸವನ್ನ ಮಾಡುತ್ತೆ. ಆ ಕಾರಣದಿಂದಾಗಿ ಪಪ್ಪಾಯಕ್ಕೆ ಇವತ್ತು ಹೆಚ್ಚು ಬೇಡಿಕೆ ಇದೆ. ಈ ಸಂದರ್ಭದಲ್ಲಿ ಪಪ್ಪಾಯ ಬೆಳೆಯನ್ನ ವರ್ಷಪೂರ್ತಿ ಮಾಡುವ ಮೂಲಕ ನಮ್ಮ ಕೃಷಿಕರು ಆದಾಯವನ್ನ ಮಾಡಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಪಪ್ಪಾಯ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಯಾವ್ಯಾವು ಇದ್ದಾವೆ, ಹೇಗೆ ಮಾಡಬೇಕು, ಯಾವೆಲ್ಲ ತಳಿಗಳು ಇದ್ದಾವೆ, ಮತ್ತೆ ಯಾವ ಸಂದರ್ಭದಲ್ಲಿ ಪಪ್ಪಾಯ ಬೆಳೆಯನ್ನ ಬೆಳೆಯುವಂಥದ್ದು ಹೆಚ್ಚು ಸೂಕ್ತ ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಹಣ್ಣು ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಶ್ರೀಧರ್ ಅವರು. ಶ್ರೀಧರ್ ಅವರೇ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಪಪ್ಪಾಯ ಹಣ್ಣು ಬಹಳ ಹಿಂದಿನಿಂದಲೂ ಕೂಡ ನಾವು ಬಳಕೆಯನ್ನ ಮಾಡ್ತಾ ಇದ್ವಿ, ಇತ್ತೀಚೆಗೆ ವಾಣಿಜ್ಯಿಕ ಸ್ವರೂಪವನ್ನ ಪಡೆದುಕೊಂಡಿದೆ, ಇದೊಂದು ವಾಣಿಜ್ಯ ಬೆಳೆಯಾಗಿ ಪರಿವರ್ತನೆಯನ್ನ ಹೊಂದಿದೆ. ಈ ಪಪ್ಪಾಯ ಬೆಳೆಯ ಒಂದು ಪರಿಚಯವನ್ನ ನಮ್ಮ ಕೇಳುಗರಿಗಾಗಿ ತಾವು ಮಾಡಿಕೊಡಿ. ಪಪ್ಪಾಯ ಬೆಳೆ ಮೂಲತಃ ಅಮೆರಿಕದ ಬೆಳೆ ಅಂತಾನೆ ಹೇಳ್ಬೋದು, ಆದ್ರೆ ನಮ್ಮ ಈ ಭಾಗದಲ್ಲಿ ಸುಮಾರು 1000 ವರ್ಷಗಳ ಹಿಂದೆನೆ ಬೆಳೆಯನ್ನ ಇಲ್ಲಿ ಪರಿಚಯ ಮಾಡಿಕೊಡ್ಲಾಗಿದೆ. ಮತ್ತೆ ಈಗ ಇದರ ಪೋಷಕಾಂಶಗಳ ವಿಚಾರಕ್ಕೆ ನಾವು ಮಹತ್ವವನ್ನ ಕೊಡೋದಾದ್ರೆ ಸಾಕಷ್ಟು ಒಳ್ಳೆ ಅಂಶಗಳನ್ನ ಇದರಲ್ಲಿ ಕಾಣಬಹುದು. ಮುಖ್ಯವಾಗಿ ಹಣ್ಣು ತುಂಬಾ ಕಡು ಕೆಂಪದ ಬಣ್ಣದ ಆಗಿರೋದ್ರಿಂದ ಇದರಲ್ಲಿ ಕೆರಾಟಿನಾಯ್ಡ್ ನ ಅಂಶ ತುಂಬಾ ಹೆಚ್ಚಾಗಿ ಇರುತ್ತೆ ಅಂತ ಹೇಳ್ಬೋದು. ಈ ಕೆರಾಟಿನಾಯ್ಡ್ ನ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಗೆ ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಅನುಕೂಲಕಾರಿಯಾಗಿರುತ್ತೆ. ಮತ್ತೆ ಇದ್ರ ಜೊತೆಯಲ್ಲೇನೆ ಇದರಲ್ಲಿ ತುಂಬಾ ಕ್ಯಾಲೋರೀಸ್ ಕೂಡ ಇರೋದ್ರಿಂದ ನಮ್ಗೆ ಶಕ್ತಿಯನ್ನು ಕೂಡ ತಂದ್ಕೊಡ್ಲಿಕ್ಕೆ ಸಹಾಯ ಆಗ್ತದೆ. ಹಾಗೆ ಇದರಲ್ಲಿ ಹೆಚ್ಚಿನ ಫೈಬ್ರಸ್ ಕಂಟೆಂಟ್ ಇರೋದ್ರಿಂದ, ನಾರಿನಂಶ ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ, ಜೀರ್ಣಾಂಗ ಕ್ರಿಯೆಯಲ್ಲೂ ಕೂಡ ಇದು ತುಂಬಾ ಅನುಕೂಲವನ್ನು ಮಾಡಿಕೊಡ್ತದೆ. ಮುಖ್ಯವಾಗಿ ನೋಡೋದಾದ್ರೆ ಇದರಲ್ಲಿ ಕೆಲವೊಂದು ಎನ್ಝೈಮ್ಸ್ ಕೂಡ ಇದೆ, ಪ್ರೋಟೋಲೈಟಿಕ್ ಎನ್ಝೈಮ್ಸ್ ಅಂತ ಹೇಳಿ ನಾವು ಕರಿತೀವಿ. ಕನಿಷ್ಠ 100 ಗ್ರಾಂ ಆದರೂ ನಾವು ಒಂದು ದಿನಕ್ಕೆ ಒಬ್ಬ ಮನುಷ್ಯ ಸೇವನೆಯನ್ನ ಮಾಡಬೇಕು, ಇದರಿಂದ ತುಂಬಾ ಅನುಕೂಲಗಳಾಗುತ್ತೆ ಅಂತ ನಾವು ಹೇಳ್ತೀವಿ. ಈ ಪ್ರೋಟೋಲೈಟಿಕ್ ಎನ್ಝೈಮ್ನ ನಾವು ಈ ಹಣ್ಣಿನ ಮುಖಾಂತರವಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಜೀರ್ಣಾಂಗ ಕ್ರಿಯೆಯಲ್ಲಿ, ಅದರಲ್ಲೂ ಯಾರು ನಾನ್ ವೆಜ್ ಇದಾರೆ ಅಂತವ್ರಿಗೆ ಹೆಚ್ಚಾಗಿ ನಾವು ಮಾಂಸಾಹಾರವನ್ನ ಸೇವಿಸಿದಾಗ ಏನಾಗುತ್ತೆ, ಈ ಪ್ರೋಟೋಲೈಟಿಕ್ ಎನ್ಝೈಮ್ಸ್ ಅದನ್ನ ಬೇಗ ಜೀರ್ಣಿಸ್ಕೊಳ್ಳಿಕ್ಕೆ ಶಕ್ತಿಯನ್ನ ತಂದ್ಕೊಡುತ್ತೆ. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ನಾವು ಹಣ್ಣನ್ನ ನೇರವಾಗಿ ಸೇವನೆ ಅಷ್ಟೇ ಅಲ್ಲದೆ ಏನಾಗುತ್ತೆ, ಇದರಿಂದ ಮೇಲ್ಗಡೆ ಹಾಲು ನಾವು ನೋಡಿರ್ಬೋದು, ಕಾಯಿ ಇರುವಾಗ ಸ್ವಲ್ಪ ಅದ್ರ ಮೇಲೆ ಸ್ಕ್ರಾಚ್ ಆದರೂ ಕೂಡ ಹಾಲಿನ ಅಂಶವನ್ನು ನಾವು ಕಾಣ್ತೀವಿ. ಅದು ಲೇಟೆಕ್ಸ್ ಅಂತ ಹೇಳಿ ಅದು ಗಮ್ಮಿನ ರೂಪದಲ್ಲಿ ಅದು ಹೊರಗೆ ಬರುತ್ತೆ. ಅದನ್ನು ಕೂಡ ನಾವು ಕೆಲವೊಂದು ಕಾಸ್ಮೆಟಿಕ್ಸ್ ತಯಾರಿಕೆಯಲ್ಲೂ ಕೂಡ ಅದನ್ನು ಬಳಸ್ತಾ ಇದ್ದಾರೆ, ಫೇಸ್ ಕ್ರೀಮ್ಗಳಾಗ್ಬೋದು ಅಥವಾ ಫೇಸ್ ಮಾಸ್ಕ್ ಆಗ್ಬೋದು. ಈ ರೀತಿಯಾಗಿ ಇದರಿಂದನೂ ಕೂಡ ಸಾಕಷ್ಟು ಸೌಂದರ್ಯ ವರ್ಧಕಗಳಾಗಿ ಬಳಸೋದ್ರಿಂದ ಅನುಕೂಲಗಳಿದೆ ಅಂತ ಹೇಳ್ಬೋದು. ಹೀಗೆ ಈ ಅನೇಕ ಪೋಷಕಾಂಶಗಳ ಕಾರಣದಿಂದಾಗಿಯೂ ಕೂಡ ಈ ಪಪ್ಪಾಯ ಅನ್ನುವಂಥದ್ದು ಇವತ್ತು ಹೆಚ್ಚಿನ ಬೇಡಿಕೆ ಇರತಕ್ಕಂಥ ಒಂದು ಹಣ್ಣಾಗಿ ಪರಿಣಮಿಸಿದೆ. ಇನ್ನು ಬೇರೆ ಹಣ್ಣಿನ ಬೆಳೆಗಳಿಗಿಂತಲೂ ಕೂಡ ಈ ಪಪ್ಪಾಯ ಬೆಳೆ ಅನ್ನುವಂಥದ್ದು ಹೇಗೆ ಭಿನ್ನವಾಗಿರುತ್ತೆ, ಬೇರೆ ಹಣ್ಣುಗಳನ್ನ ಬೆಳೆಯುವುದಕ್ಕಿಂತಲೂ ಪಪ್ಪಾಯವನ್ನ ಬೆಳೆದಂತಹ ಕೃಷಿಕರಿಗೆ ಏನೆಲ್ಲ ಅನುಕೂಲಗಳು ಲಭಿಸುತ್ತೆ ಅಂತೀರಿ? ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೇ ಹಣ್ಣಿನ ಬೆಳೆಯನ್ನ ಮಾಡೋದಾದ್ರೆ ಬಹುವಾರ್ಷಿಕ ಅಥವಾ ದೀರ್ಘಾವಧಿ ಬೆಳೆಗಳು ಅಂತಾನೆ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ಈಗ ನಾವು ಉದಾಹರಣೆಗೆ ಒಂದು ಮಾವು ಅಥವಾ ಸಪೋಟ ಈ ರೀತಿ ನಾವು ಹಣ್ಣುಗಳನ್ನ ಹೋಲಿಕೆಯಾಗಿ ತಗೊಂಡ್ರೆ ಏನಾಗುತ್ತೆ, ಬಹುವಾರ್ಷಿಕ ಬೆಳೆಗಳಾಗಿರೋದ್ರಿಂದ ನಾವು ನಾಟಿ ಮಾಡಿದ್ಮೇಲೆ ಕನಿಷ್ಠ ಒಂದು 4 ವರ್ಷದವರೆಗೂ ಆದರೂ ಕೂಡ ನಾವು ಕಾಯಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ನಮ್ಗೆ ಯಾವುದೇ ತರದ ಫಸಲು ಇರೋದಿಲ್ಲ. ಮತ್ತೆ ಇನ್ನೊಂದೇನಾಗುತ್ತೆ, ಬಹುವಾರ್ಷಿಕ ಬೆಳೆಗಳನ್ನ ನಾವು ಆಯ್ಕೆ ಮಾಡಿಕೊಂಡಾಗ ನಾವು ತುಂಬಾ ಅಧಿಕ ಸಾಂದ್ರ ಬೇಸಾಯ ಪದ್ಧತಿಯನ್ನ ಅಳವಳಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಧಿಕ ಸಾಂದ್ರ ಪದ್ಧತಿ ಅಂತಂದ್ರೆ ಅದರಲ್ಲಿ ನಾವು 1 ಎಕರೆಗೆ ಅಧಿಕ ಸಂಖ್ಯೆಯಲ್ಲಿ ಗಿಡಗಳನ್ನು ನಾಟಿ ಮಾಡ್ತಾ ಹೋಗೋದು ಅಥವಾ ಕಡಿಮೆ ಹಂತರದಲ್ಲಿ ಗಿಡಗಳನ್ನು ನಾಟಿ ಮಾಡೋದು, ಇದು ತುಂಬಾ ಕಷ್ಟ ಆಗ್ತದೆ ಬಹುವಾರ್ಷಿಕ ಬೆಳೆಗಳಿಗೆ ನಾವು ಆಯ್ಕೆ ಮಾಡಿಕೊಂಡಾಗ. ಈಗ ಮಾವು ಅದರಲ್ಲೆಲ್ಲ ಹೋದಾಗ ನಾವೇನಾಗುತ್ತೆ, ಕನಿಷ್ಠ 10 ಮೀಟರ್ನಾದ್ರೂ ನಾವು ಒಂದು ಸಾಲಿಂದ ಸಾಲಿಗೆ ಅಥವಾ ಗಿಡದಿಂದ ಗಿಡಕ್ಕೆ ನಾವು ದಾಯವನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದರಿಂದ ನಾವು ಗರಿಷ್ಠ ಅಂತಂದ್ರೂ ಕೂಡ ನಾವು 40-50 ಅಥವಾ 56 ಗಿಡಗಳನ್ನ ನಾವು 1 ಎಕರೆಗೆ ನಾಟಿ ಮಾಡಬಹುದು. ಇದರಿಂದ ಏನಾಗುತ್ತೆ, ಕಡಿಮೆ ಹಿಡುವಳಿಯನ್ನ ಹೊಂದಿರುವಂತಹ ರೈತರಿಗೆ ಈ ರೀತಿ ದೀರ್ಘಾವಧಿ ಹಣ್ಣಿನ ಬೆಳೆಗಳನ್ನು ಕೃಷಿ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ಬಹುದು. ಯಾಕಂದ್ರೆ ಅವರ ಸೋಷಿಯೋ ಎಕನಾಮಿಕ್ ನೀಡ್ಸ್ ಅಂತ ಏನ್ ಹೇಳ್ತೀವಿ, ಒಬ್ರಿಗೆ ಒಂದು ಸಂಸಾರವನ್ನ ನಿಗಿಸ್ಲಿಕ್ಕೆ ಒಂದು ವರ್ಷಕ್ಕೆ ಏನೆಲ್ಲ ಆದಾಯ ಬೇಕಾಗುತ್ತೆ ಅದನ್ನ ಕಡಿಮೆ ಹಿಡುವಳಿಯಲ್ಲಿ ಅಥವಾ ಈ ಹಣ್ಣಿನ ಬೆಳೆಗಳನ್ನು ಮಾಡೋದ್ರಿಂದ ನಿಗಿಸ್ಲಿಕ್ಕೆ ಅಥವಾ ಮುಂದುವರೆಸಲಿಕ್ಕೆ ಕಷ್ಟ ಆಗ್ಬಹುದು. ಇಂತ ಉದಾಹರಣೆಗಳಿದ್ದಲ್ಲಿ, ಎಲ್ಲಿ ನಮ್ಗೆ ಕಡಿಮೆ ಹಿಡುವಳಿ ಇದೆ, ಎಲ್ಲಿ ನಾವು ಹಣ್ಣಿನ ಬೆಳೆಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ಇಂಥ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ, ಬಾಳೆ ಆಗ್ಬೋದು ಅಥವಾ ಪಪ್ಪಾಯ ಆಗಲಿ, ಈ ರೀತಿ ಬೆಳೆಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಕಡಿಮೆ ದಾಯದಲ್ಲಿ ನಾವು ಸಾಗುವಳಿಯನ್ನು ಮಾಡ್ಬೋದು. ಮತ್ತು ಆಮೇಲೆ ಹೆಚ್ಚಿನ ಸಾಂದ್ರ ಬೇಸಾಯ ಪದ್ಧತಿಯನ್ನು ಕೂಡ ಅಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕಡಿಮೆ ಇಳುವಳಿಯಲ್ಲಿ ಅಧಿಕ ಇಳುವರಿಯನ್ನು ಕೂಡ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಲ್ಲಿ ನೋಡಿದ್ರೆ ನಾವೇನಾಗುತ್ತೆ, ಆರ್ಥಿಕವಾಗಿ ಒಂದು ಒಳ್ಳೆಯ ಲಾಭದಾಯಕ ಕೃಷಿಯನ್ನು ನಾವು ಈ ಥರದ ಬೆಳೆಗಳಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪಪ್ಪಾಯ ಬೆಳೆಯನ್ನು ಬೆಳೀಲಿಕ್ಕೆ ಯಾವ ಮಣ್ಣು ಸೂಕ್ತವಾಗಿರುತ್ತೆ, ಮತ್ತೆ ಈ ಒಂದು ಪಪ್ಪಾಯ ಬೆಳೆಯನ್ನು ಮಾಡಬೇಕು ಅಂತ ಅಂದಾಗ ಭೂಮಿಯನ್ನ ನಮ್ಮ ಕೃಷಿಕರು ಹೇಗೆ ತಯಾರಿಯನ್ನು ಮಾಡಿಕೊಳ್ಳಬೇಕಾಗುತ್ತೆ? ಪಪ್ಪಾಯ ಕೃಷಿಗೆ ಸಾಮಾನ್ಯವಾಗಿ ನಮ್ಗೆ ಮರಳು ಮಿಶ್ರಿತ ಗೋಡು ಮಣ್ಣು ಅಂತ ಏನ್ ಹೇಳ್ತೀವಿ, ಅಥವಾ ಕೆಂಪು ಮರಳು ಮಿಶ್ರಿತ ಗೋಡು ಮಣ್ಣು ಆಗಿರ್ಬೋದು, ಈ ತರದ ಮಣ್ಣಿನಲ್ಲಿ ತುಂಬಾ ಚೆನ್ನಾಗಿ ಬೆಳೆದು ಬರುತ್ತೆ. ಹಾಗೆ ಎಲ್ಲಿ ತುಂಬಾ ಕಡಿಮೆ ಮಳೆ ಬೀಳುವಂತ ಪ್ರದೇಶಗಳಿರುತ್ತೆ ಅಥವಾ ಗುಡ್ಡಗಾಡು ಪ್ರದೇಶಗಳಿರುತ್ತೆ, ಕೆಲವೊಂದು ಮಣ್ಣಿನಲ್ಲಿ ನಾವು ಕೃಷಿ ಬೇಸಾಯವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಹೆಚ್ಚಾಗಿ ಕಲ್ಲಿನ ಅಂಶ ಇರ್ಬೋದು ಅಥವಾ ಫಲವತ್ತತೆ ಕಡಿಮೆ ಇರುವಂತ ಮಣ್ಣುಗಳಲ್ಲಿ ನಾವು ಕೃಷಿಯನ್ನ ಬೇಸಾಯವಾಗಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಈಗ ಕೃಷಿ ಅಂತಂದ್ರೆ ನಾನು ಮುಖ್ಯವಾಗಿ ಹೇಳೋದು ಈಗ ಮೆಕ್ಕೆಜೋಳ ಇರ್ಬೋದು ಅಥವಾ ರಾಗಿ ಇರ್ಬೋದು ಅಥವಾ ಭತ್ತ ಇರ್ಬೋದು, ಈ ತರದ ಕೃಷಿ ಮಾಡ್ಲಿಕ್ಕೆ ಅಂತ ಮಣ್ಣಿನಲ್ಲಿ ಕಷ್ಟ ಆಗ್ಬಹುದು. ಆದ್ರೆ ತುಂಬಾ ಸುಲಭವಾಗಿ ಪಪ್ಪಾಯ ಬೆಳೆಯನ್ನ ಆ ತರದ ಮಣ್ಣಿನಲ್ಲೂ ಕೂಡ ಮಾಡ್ಲಿಕ್ಕೆ ಆಗತ್ತೆ. ಫಲವತ್ತತೆ ಹೆಚ್ಚಾಗಿರುವಂತ ಮಣ್ಣುಗಳಲ್ಲಿ ಇನ್ನೂ ಹೆಚ್ಚಿನ ಇಳುವರಿಯನ್ನ ತಗೊಳ್ಳಿಕ್ಕೆ ಅಥವಾ ಇನ್ನೂ ಅಧಿಕ ಸಾಂದ್ರದಲ್ಲಿ ನಾವು ಗಿಡಗಳನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ಇವತ್ತು ಬೇರೆ ಬೇರೆ ವಿಧದ ಸುಧಾರಿತ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಪಪ್ಪಾಯ ಬೆಳೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಸುಧಾರಿತ ತಳಿಗಳು ಇದ್ದಾವೆ, ಮತ್ತೆ ಅವುಗಳ ವೈಶಿಷ್ಟ್ಯತೆ ಏನು ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ಪಪ್ಪಾಯ ಬೆಳೆಯಲ್ಲಿ ಸಾಕಷ್ಟು ವಿವಿಧವಾದಂತ ತಳಿಗಳು ನಮಗೆ ಕಾಣುತ್ತೆ. ಅದರಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಮತ್ತೆ ತುಂಬಾ ವಾಣಿಜ್ಯವಾಗಿ ಅಥವಾ ತುಂಬಾ ಕಮರ್ಷಿಯಲ್ ಆಗಿ ನಾವು ಬೆಳೆಯನ್ನ ಮಾಡಬೇಕು ಅಂತಾದ್ರೆ ಕೆಲವು ತಳಿಗಳು ತುಂಬಾ ಸೂಕ್ತ ಅಂತ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ರೆಡ್ ಲೇಡಿ ಅಂತ ಹೇಳಿ ಕರೀತಾರೆ, ಅಥವಾ ಅದನ್ನ ರೆಡ್ ಲೇಡಿ 786 ಅಂತಾನು ಕೂಡ ಕರೀತಾ ಇದ್ದಾರೆ. ತುಂಬಾ ಹಳೆ ತಳಿ ಇದು. ಮುಂಚೆ ಎಲ್ಲ ಏನಾಗಿತ್ತು, ಪಪ್ಪಾಯ ಅಂತಂದ್ರೆ ಇದೊಂದೇ ಸೀಮಿತವಾದಂತ ತಳಿ ಆಗಿತ್ತು, ರೆಡ್ ಲೇಡಿ 786 ಅನ್ನುವಂಥದ್ದು. ಇದು ತಳಿ ತುಂಬಾ ಉತ್ತಮವಾಗಿದೆ, ಇದರ ಹಣ್ಣಿನ ಗುಣಮಟ್ಟ ತುಂಬಾ ಚೆನ್ನಾಗಿದೆ. ನಮಗೆ ಸರಿಸುಮಾರು ಪ್ರತಿ ಹಣ್ಣು ಕೂಡ 1.5 ಕೆಜಿಯಿಂದ 2 ಕೆಜಿ ಗಾತ್ರದ ಹಣ್ಣುಗಳನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ರೈತರಿಗೆ ಬಹುವಾರ್ಷಿಕ ಬೆಳೆಗಳಿಗೆ ಹೋದ್ರೆ ಏನಾಗುತ್ತೆ, ವರ್ಷಕ್ಕೆ ಒಂದೇ ಬೆಳೆ, ಈಗ ಮಾವಿನ ಅಂತ ಬೆಳೆಗಳು ತಗೊಂಡಾಗ ಏನಾಗುತ್ತೆ, ವರ್ಷಕ್ಕೆ ಒಂದು ಬೆಳೆ ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ. ಈ ಪಪ್ಪಾಯ ಬೆಳೆಯಲ್ಲಿ ಏನಾಗುತ್ತೆ, ನಾವು ನಾಟಿ ಮಾಡಿ ಸುಮಾರು 8-9 ತಿಂಗಳ ನಂತರ ನಾವು ಪಪ್ಪಾಯ ಇಳುವರಿಯನ್ನ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ನಾನು ಈಗೇನು ಹೇಳಿದ ರೆಡ್ ಲೇಡಿ 786 ಅಂತ ಈ ತಳಿ ನಾಟಿ ಮಾಡಿದ 8-9 ತಿಂಗಳಲ್ಲಿ ನಮಗೆ ಮೊದಲನೇ ಕಟಾವು ಶುರುವಾಗುತ್ತೆ. ಈ ರೀತಿಯಾಗಿ ಪ್ರತಿ 15 ದಿವಸ ಅಥವಾ 20 ದಿವಸಕ್ಕೆ ಒಮ್ಮೆ ನಾವು ಕಟಿಂಗ್ ಹಾರ್ವೆಸ್ಟ್ ನಾವು ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ನೋಡೋದಾದ್ರೆ ನಮಗೆ ಸರಿಸುಮಾರು ಒಂದು ಗಿಡದಿಂದ ನಾವು 50-60 ಕೆಜಿ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಒಟ್ಟಾರೆಯಾಗಿ ನೋಡೋದಾದ್ರೆ 1 ಎಕರೆಗೆ ಸುಮಾರು ನಮಗೆ 70-82 ಟನ್ನಷ್ಟು ಇಳುವರಿಯನ್ನ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ರೆಡ್ ಲೇಡಿ ಹೊರತಾಗಿ ಬೇರೆ ತಳಿಗಳಲ್ಲೂ ಕೂಡ ಪರಿಚಯ ಆಗಿದೆ. ಅದರಲ್ಲಿ ಇನ್ನೊಂದು ಮುಖ್ಯವಾದದ್ದು ಅಂತ ಹೇಳಿದ್ರೆ 15 ನಂಬರ್ ಅಂತ ಹೇಳಿ ಕರಿತೀವಿ, ಅಥವಾ 15 ನಂಬರ್ ಅಂತಾನು ಕೂಡ ಕರಿತಾ ಇದ್ದಾರೆ. ಇದು ಮುಖ್ಯವಾಗಿ ನಮಗೆ ಮಹಾರಾಷ್ಟ್ರದಿಂದ ಬಂದಂತ ತಳಿಯಾಗಿದೆ. ಸಾಕಷ್ಟು ಜನ ರೈತರೇ ಕಂಡುಕೊಂಡಂತ ತಳಿ ಅಂತಾನೆ ಹೇಳ್ಬೋದು. ಇದರಲ್ಲೂ ಕೂಡ ನಮಗೆ ಉತ್ತಮ ಗಾತ್ರದ ಹಣ್ಣನ್ನ ಪಡೀಲಿಕ್ಕೆ ಸಾಧ್ಯ ಇದೆ. ಮತ್ತೆ ಕನಿಷ್ಠ ಅಂದ್ರೆ 2 ಕೆಜಿಯಿಂದ ಹಿಡಿದು 4 ಕೆಜಿವರೆಗೂ ತೂಗುವಂತ ಒಂದು ಹಣ್ಣಿನ ಗಾತ್ರವನ್ನು ನಾವು ನೋಡ್ಲಿಕ್ಕೆ ಈ ವೆರೈಟಿಯಲ್ಲಿ ಸಾಧ್ಯ ಇದೆ. ಇನ್ನೊಂದು ಶ್ರೇಷ್ಠವಾದಂತ ಗುಣ ಏನು ಅಂತಂದ್ರೆ, ನಮಗೆ ರೆಡ್ ಲೇಡಿಯಲ್ಲಿ ಅತಿ ಬೇಗ ನಾವು ರೋಗವನ್ನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರೋಗವನ್ನ ಹತೋಟಿ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ರೆಡ್ ಲೇಡಿ ಅನ್ನೋ ಒಂದು ತಳಿಯಲ್ಲಿ. ಆದ್ರೆ 15 ನಂಬರ್ ಅಂತ ನಾನು ಹೇಳಿದೆ, ಈ ತಳಿಯಲ್ಲಿ ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರೋದ್ರಿಂದ, ಹಾಗೆ ಮುಖ್ಯವಾಗಿ ಕಾಣಿಸ್ಕೊಳ್ಳುವಂತ ರಿಂಗ್ ಸ್ಪಾಟ್ ವೈರಸ್ ಅಂತ ಏನ್ ಹೇಳ್ತೀವಿ, ಆ ರೋಗ ತುಂಬಾ ಕಡಿಮೆ ಕಾಣಿಸ್ಕೊಳ್ಳೋದ್ರಿಂದ ನಮ್ಗೇನಾಗುತ್ತೆ, ಹತೋಟಿ ಮಾಡುವಂತದ್ದು ಕೂಡ ಶ್ರಮ ಕಡಿಮೆ ಆಗ್ತದೆ. ಹಾಗೆ ಅಧಿಕ ಇಳುವರಿಯನ್ನು ಕೂಡ ನಾವು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಈ ಕಾರಣಕ್ಕಾಗಿ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ರೈತರು ರೆಡ್ ಲೇಡಿಯಿಂದ 15 ನಂಬರ್ ಅನ್ನೋ ಒಂದು ಈ ತಳಿ ಕಡೆ ವಾಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ವಿಷಯ ಈ ವಿಚಾರವಾಗಿ ಹೇಳೋದಾದ್ರೆ, 15 ನಂಬರಿನ ಹಣ್ಣಿನ ಏನಾಗುತ್ತೆ ಶೇಖರಣಾ ಸಾಮರ್ಥ್ಯ, ಅಂದ್ರೆ ನಾವು ಶೆಲ್ಫ್ ಲೈಫ್ ಅಂತ ಹೇಳಿ ಕರಿತೀವಿ, ಎಷ್ಟು ದಿನಗಳ ಹೊರಗೆ ಇದನ್ನ ಕಾಯ್ದಿರಿಸಲಿಕ್ಕೆ ಸಾಧ್ಯ ಇದೆ ಒಂದ್ಸತಿ ಕಟಾವ್ ಮಾಡಿದ್ಮೇಲೆ ಅನ್ನೋದನ್ನ ನೋಡೋದಾದ್ರೆ, ರೆಡ್ ಲೇಡಿ ತಳಿಗಿಂತ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಹಾಗಾಗಿ ಏನಾಗುತ್ತೆ, ದೂರದ ಮಾರ್ಕೆಟ್ಗಳ ಬಗ್ಗೆ ಆಲೋಚನೆ ಮಾಡೋದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗ್ಬೋದು. ಹತ್ತಿರದ ಮಾರ್ಕೆಟ್ ಏನಿದೆ, ಡೊಮೆಸ್ಟಿಕ್ ಮಾರ್ಕೆಟ್ ಅಂತ ಏನ್ ಹೇಳ್ತೀವಿ, ನಾವು ಆ ಮಾರ್ಕೆಟ್ ನಲ್ಲಿ ಇದನ್ನ ಹಣ್ಣನ್ನ ನಾವು ಮಾರಾಟ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತ. ಮತ್ತೆ ಇದನ್ನ ಹೊರತಾಗಿ ಇನ್ನೊಂದು ಈಗ ಪ್ರೈವೇಟ್ ಕಂಪನಿಯ ಒಂದು ತಳಿ ಕೂಡ ಲಭ್ಯ ಇದೆ, ಅದು WS-46 ಅಂತ ಹೇಳಿ ಕರಿತೀವಿ. ಇದನ್ನ WS-46 ಅಥವಾ ವೆಲ್ಕಮ್ ಸೀಡ್ 46 ಅಂತಾನು ಕೂಡ ಕರೀತಾರೆ. ಈ ತಳಿಯನ್ನು ಕೂಡ ಒಳ್ಳೆ ಇಳುವರಿಯನ್ನು ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಮತ್ತೆ ಈ ತಳಿಯಿಂದನೂ ಕೂಡ ರೋಗ ನಿರೋಧಕ ಶಕ್ತಿನೂ ಕೂಡ ಹೆಚ್ಚಾಗಿರೋದ್ರಿಂದ ನಾವು ಪಪ್ಪಾಯ ಬೇಸಾಯ ಮಾಡಲಿಕ್ಕೆ ತುಂಬಾ ಅನುಕೂಲವಾಗಿದೆ ಅಂತ ಹೇಳ್ಬೋದು. ಈ ತಳಿಯಲ್ಲೂ ಕೂಡ ನಾವು ಸರಿಸುಮಾರು 80-90 ಟನ್ನಷ್ಟು ಇಳುವರಿ ನಾವು ಪ್ರತಿ ಎಕರೆಗೆ ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. 15 ನಂಬರ್ನಲ್ಲಿ ಅದಕ್ಕೂ ಹೆಚ್ಚಾಗಿ ನಾವು ಇಳುವರಿಯನ್ನು ತಗೋಬಹುದು, ಸುಮಾರು 90-110 ಟನ್ ಇಳುವರಿಯನ್ನು ಕೂಡ ನಾವು ತಗೊಳ್ಳಿಕ್ಕೆ ಸಾಧ್ಯ ಇದೆ. ಹೀಗೆ ಪಪ್ಪಾಯ ಬೆಳೆಯಲ್ಲಿಯೂ ಕೂಡ ಸುಧಾರಿತ ತಳಿಗಳು ಇವತ್ತು ಇದ್ದಾವೆ. ರೆಡ್ ಲೇಡಿ ಅನ್ನುವಂಥದ್ದು ತುಂಬಾ ಜನಪ್ರಿಯವಾಗಿರ್ತಕ್ಕಂಥ ಒಂದು ತಳಿ, ಬಹಳ ವರ್ಷಗಳಿಂದ ಕೂಡ ಇತ್ತು. ಅದಕ್ಕಿಂತ ಸುಧಾರಿತ ತಳಿ ಅಂತ ಹೇಳಿದ್ರೆ 15 ನಂಬರ್ ಅಥವಾ No. 15 ಅನ್ನುವಂಥದ್ದು, ಮತ್ತೆ WS-46 ಅನ್ನುವಂತಹ ತಳಿಗಳು ಕೂಡ ಬಂದಿದ್ದಾವೆ. ಇವುಗಳ ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ, ಅದರ ಜೊತೆಗೆ ಈ ಇಳುವರಿಯನ್ನು ಕೂಡ ಹೆಚ್ಚಾಗಿ ಪಡೆದುಕೊಳ್ಬಹುದು ಅನ್ನುವಂಥದ್ದು. ಇನ್ನು ಪಪ್ಪಾಯ ಬೆಳೆಯನ್ನ ಬೆಳೆಯಲಿಕ್ಕೆ ಕಡಿಮೆ ಮಳೆ ಸಾಕು ಅಂತ ಹೇಳ್ತಾ ಹೇಳಿದ್ರಿ, ವಾತಾವರಣ ಹೇಗಿರಬೇಕು ಈ ಬೆಳೆಯನ್ನ ಬೆಳೆಯಲಿಕ್ಕೆ? ಮಲೆನಾಡಿನ ಭಾಗದಲ್ಲಿ ಸ್ವಲ್ಪ ಬೆಳೆಯುವಂತದ್ದು ಕಷ್ಟ ಆಗ್ಬಹುದು ಅಂತ ಅನ್ಸುತ್ತೆ. ಹೌದು, ಮಲೆನಾಡಿನಲ್ಲಿ ಇದು ವಾಣಿಜ್ಯ ಬೆಳೆಯಾಗಿ ಬೆಳೆಯಲಿಕ್ಕೆ ಕಷ್ಟ ಆಗ್ಬಹುದು. ಆದ್ರೆ ಎಲ್ಲಿ ನಮ್ಗೆ ಸುಮಾರು ವಾರ್ಷಿಕವಾದಂತ ಬಿಸಿಲಿನ ಟೆಂಪರೇಚರ್ ಅಂತ ಏನ್ ಹೇಳ್ತೀವಿ, ಟೆಂಪರೇಚರ್ ಸರಿಸುಮಾರು 25-35 ಡಿಗ್ರಿ ಸೆಂಟಿಗ್ರೇಡ್ ಎಲ್ಲಿ ನಾವು ನೋಡ್ಬೋದು ಅಂತ ಜಾಗದಲ್ಲಿ ಇದನ್ನ ಬೆಳೆಯಲಿಕ್ಕೆ ತುಂಬಾ ಸೂಕ್ತವಾಗಿದೆ ಅಂತ ಹೇಳ್ಬೋದು. ಇನ್ನು 38-40 ಡಿಗ್ರಿ ವರೆಗೂ ಹೋದ್ರೂ ಕೂಡ ನಾವು ಅಂತ ಪ್ರದೇಶದಲ್ಲೂ ಕೂಡ ಇದನ್ನ ಬೇಸಾಯ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಮಳೆ ವಿಚಾರವಾಗಿ ನೋಡೋದಾದ್ರೆ ಸುಮಾರು 600 ಮಿಲಿಮೀಟರ್ನಿಂದ ಹಿಡಿದು 1000-1200 ಮಿಲಿಮೀಟರ್ ವರೆಗೂ ವಾರ್ಷಿಕ ಮಳೆ ಎಲ್ಲಿ ಬೀಳ್ತದೆ ಅಂತ ಜಾಗದಲ್ಲಿ ಇದನ್ನು ಬೆಳೀಲಿಕ್ಕೆ ಸಾಧ್ಯ ಇದೆ. ಅತಿ ಹೆಚ್ಚು ಮಳೆ ಬೀಳುವಂತ ಪ್ರದೇಶದಲ್ಲೂ ಕೂಡ ಮಾಡಬಹುದು. ಆದ್ರೆ ಏನಾಗುತ್ತೆ, ಡ್ಯಾಂಪಿಂಗ್ ಆಫ್ ಅನ್ನೋ ಒಂದು ಕೊಳೆ ರೋಗ ಇದರಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದ್ರಿಂದ ಈ ರೋಗಕ್ಕೆ ಅತಿ ಹೆಚ್ಚು ಮಳೆ ಬೀಳುವಂತ ಅಥವಾ ನೀರು ಗಿಡದ ಬುಡದಲ್ಲಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಈ ರೋಗ ಅತಿ ಹೆಚ್ಚಾಗಿ ಕಾಣುತ್ತೆ. ಹಾಗಾಗಿ ಅಂತ ಪ್ರದೇಶಗಳಲ್ಲಿ ಅಥವಾ ಅತಿ ಹೆಚ್ಚು ನೀರು ನಿಂತ್ಕೊಳ್ಳುವಂತ ಪ್ರದೇಶದಲ್ಲಿ ಇದನ್ನ ಬೇಸಾಯ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹೆಚ್ಚು ಮಳೆ ಬೀಳ್ತಕ್ಕಂತಹ ಪ್ರದೇಶಗಳು ಏನಿದ್ದಾವ ಅವು ಸೂಕ್ತ ಅಲ್ಲ. ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಗಳು ಅಂತ ಅಂದ್ರೆ ಸುಮಾರು 600 ಮಿಲಿಮೀಟರ್ ಇಂದ 1200 ಮಿಲಿಮೀಟರ್ನಷ್ಟು ಮಳೆ ಯಾವ ಭಾಗದಲ್ಲಿ ಬೀಳುತ್ತೋ ಅಂತಹ ಒಂದು ಪ್ರದೇಶದಲ್ಲಿ ಈ ಬೆಳೆಯನ್ನ ಆಯ್ಕೆಯನ್ನ ಮಾಡಿಕೊಳ್ಳಬಹುದು. ಇನ್ನು ನಾಟಿಯನ್ನ ಮಾಡುವಂತಹ ಪದ್ಧತಿ ಹೇಗೆ, ಮತ್ತೆ ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಡಿ ಅಂತರವನ್ನ ಇಟ್ಟುಕೊಂಡು ನಾಟಿಯನ್ನ ಮಾಡ್ತಕ್ಕಂಥದ್ದು ಸೂಕ್ತ ಅಂತೀರಿ? ಸಾಮಾನ್ಯವಾಗಿ ನಾವು ರೆಡ್ ಲೇಡಿ ಪಪ್ಪಾಯದಲ್ಲಿ ನಾವು ಹೇಳೋದಾದ್ರೆ ಸಾಲಿನಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಕೂಡ 6 ಅಡಿಗಳ ಅಂತರದಲ್ಲಿ 1.8 meter by 1.8 meter ಈ ರೀತಿ ದಾಯದಲ್ಲಿ ನಾವು ಬೇಸಾಯವನ್ನ ಮಾಡಬಹುದು. ಈ ದಾಯದಲ್ಲಿ ನಾವು ನಾಟಿ ಮಾಡಿದ್ದೇ ಆದ್ರೆ 1200 ಗಿಡಗಳು 1 ಎಕರೆಗೆ ನಾವು ಗಿಡಗಳನ್ನ ನಾಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಈ 15 ನಂಬರ್ ಅನ್ನೋ ಒಂದು ತಳಿಯನ್ನು ಕೂಡ ನಾವು ಪರಿಚಯ ಮಾಡಿಕೊಟ್ವಿ. ಈ ತಳಿಯಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಅತಿ ಎತ್ತರಕ್ಕೆ ತುಂಬಾ ದೊಡ್ಡ ಗಾತ್ರದಲ್ಲಿ ಸಸಿಯ ಬೆಳವಣಿಗೆ ಕಾಣೋದ್ರಿಂದ ಸ್ವಲ್ಪ ನಾವು ದಾಯವನ್ನ ಜಾಸ್ತಿ ಇಟ್ಕೊಳ್ಳೋದು ತುಂಬಾ ಅನುಕೂಲ ಆಗ್ತದೆ. ಮುಂದಿನ ದಿನಗಳಲ್ಲಿ ಮಧ್ಯದಲ್ಲಿ ಏನಾದರೂ ಬೇಸಾಯ ಮಾಡುವಾಗ ಅಥವಾ ಗೊಬ್ಬರದ ನಿರ್ವಹಣೆ ಪೋಷಕಾಂಶಗಳ ನಿರ್ವಹಣೆ ಮಾಡುವಂತ ಸಂದರ್ಭದಲ್ಲಿ ಹಣ್ಣನ್ನು ಕಟಾವು ಮಾಡುವಂತ ಸಂದರ್ಭದಲ್ಲಿ ಈ ಎಲ್ಲ ಕಾರ್ಯಗಳನ್ನ ನಾವು ನಿರ್ವಹಿಸಲಿಕ್ಕೆ ಸಾಲಿನ ಮಧ್ಯದಲ್ಲಿ ಅಧಿಕ ದಾಯವನ್ನ ಇಟ್ಕೊಂಡಲ್ಲಿ ನಮಗೆ ಮುಂದಿನ ಕ್ರಮಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ. ಇಂಥ ತಳಿಯನ್ನು ಆಯ್ಕೆ ಮಾಡಿಕೊಂಡಾಗ ನಾವು ಕನಿಷ್ಠ ಸಾಲಿಂದ ಸಾಲಿಗೆ 12 ಅಡಿ ಆಮೇಲೆ ಗಿಡದಿಂದ ಗಿಡಕ್ಕೆ 6 ರಿಂದ 8 ಅಡಿ ಈ ರೀತಿ ದಾಯವನ್ನ ನಾವು ಆಯ್ಕೆ ಮಾಡ್ಕೋಬಹುದು. ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಕನಿಷ್ಠ ಒಂದು 600 ರಿಂದ ಗರಿಷ್ಠ 750-800 ಗಿಡಗಳನ್ನು ನಾವು 1 ಎಕರೆಗೆ ನಾವು ನಾಟಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಗಿಡಗಳನ್ನು ನಾವು ನಾಟಿ ಮಾಡೋದಕ್ಕಿಂತ ಮುಂಚೆ ನಾವು ಬೇಸಿಗೆಯಲ್ಲಿ ಉಳುಮೆ ಮಾಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗ್ತದೆ. ನಾವು ತುಂಬಾ ಆಳಕ್ಕೆ ಉಳುಮೆಯನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಈ ಸಸ್ಯಗಳಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ರೋಗವನ್ನು ಕಾರುವಂತ ಏನಾದರೂ ಸೂಕ್ಷ್ಮ ಜೀವಿಗಳನ್ನು ಮಣ್ಣಿನಲ್ಲಿ ಇದ್ದಂತ ಪಕ್ಷದಲ್ಲಿ ಈ ಬೇಸಿಗೆ ಉಳುಮೆ ಏನ್ ಮಾಡುತ್ತೆ, ನಮಗೆ ಸೂರ್ಯನ ಶಾಖದಿಂದ ಈ ಎಲ್ಲ ರೋಗಗಳನ್ನ ಅಥವಾ ಸೂಕ್ಷ್ಮ ಜೀವಿಗಳನ್ನ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಬೇಸಿಗೆ ಉಳುಮೆ ತುಂಬಾ ಮುಖ್ಯ ಅಂತ ಹೇಳ್ಬೋದು. ಮತ್ತೆ ತುಂಬಾ ಆಳಕ್ಕೆ ನಾವು ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಇದು ಬೇರುಗಳು ತುಂಬಾ ಈಸಿಯಾಗಿ ಬೆಳವಣಿಗೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತೆ ಗಿಡದ ಬೆಳವಣಿಗೆಗೂ ಕೂಡ ಸಹಕಾರಿಯಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡ್ಕೋಬೇಕಾಗ್ತದೆ. ಆಮೇಲೆ ನಾವು ಗಿಡಗಳನ್ನ ನಾಟಿ ಮಾಡುವಂತ ಸಂದರ್ಭದಲ್ಲಿ ಕನಿಷ್ಠ 2 ಅಡಿ ಗಾತದ ಗುಣಿಗಳನ್ನ ನಾವು ಮಾಡ್ಕೋಬೇಕಾಗತ್ತೆ. 2 ಅಡಿ ಗಾತದ ಗುಣಿಗಳನ್ನ ಮಾಡಿಕೊಂಡು ಅದರಲ್ಲಿ ಮೇಲ್ಪದರದ ಮಣ್ಣು ಏನಿರುತ್ತೆ, 1 ಅಡಿ ಮೇಲಿನ ಮಣ್ಣು ಏನಿರುತ್ತೆ ಅದನ್ನ ಒಂದು ಭಾಗದಲ್ಲಿ ನಾವು ತೆಗೆದಿಟ್ಕೋಬೇಕು. ಮತ್ತೆ ಅದರಿಂದ 1 ಅಡಿಯಿಂದ ಕೆಳಗಡೆ ಸಿಗುವಂತ ಮಣ್ಣು ಏನಿರುತ್ತೆ ಅದು ಫಲವತ್ತತೆ ಕಡಿಮೆ ಇರುತ್ತೆ ಅನ್ನೋ ಒಂದು ಕಾರಣದಿಂದ ಆ ಮಣ್ಣನ್ನು ಮತ್ತೊಂದು ಗುಣಿಯ ಬದಿಯಲ್ಲಿ ಹಾಕೋಬೇಕಾಗತ್ತೆ. ನಾವು ಗಿಡಗಳನ್ನ ನಾಟಿ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ಕೋಬಹುದು, ಕನಿಷ್ಠ 1 ಅಡಿ ಎತ್ತರದ ಸಸಿಗಳನ್ನ ನಾವು ಆಯ್ಕೆಯನ್ನ ಮಾಡ್ಕೋಬೇಕು. ಕನಿಷ್ಠ 1 45 ದಿನಗಳ ಆಗಿರಬೇಕು ನರ್ಸರಿಯಲ್ಲಿ ಅದರ ಗಿಡದ ಬೆಳವಣಿಗೆ ಆಗಿ. ಅಂತ ಗಿಡಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಮಣ್ಣಿಗೆ ಸೂಕ್ಷ್ಮ ಜೀವಿಗಳ ನಾವು ಬಯೋಫರ್ಟಿಲೈಸರ್ ಅಂತ ಏನ್ ಕರಿತೀವಿ, ಟ್ರೈಕೋಡರ್ಮಾ ಇರ್ಬೋದು ಅಥವಾ ಸೋಡಮನಸ್ ಆಗ್ಬೋದು, ವ್ಯಾಮ್ ಆಗ್ಬೋದು, ಈ ತರದ ಜೈವಿಕ ಗೊಬ್ಬರಗಳನ್ನ ನಾವು ಮಣ್ಣಿನ ಜೊತೆ ಮಿಶ್ರ ಮಾಡಿ ಮತ್ತೆ ಕನಿಷ್ಠ ನಾವು 1-15 kg ಅಷ್ಟಾದ್ರೂ ಕೊಟ್ಟಿಗೆ ಗೊಬ್ಬರವನ್ನ 1 ಗುಣಿಗೆ ನಾವು ಸೇರಿಸಿ ಗಿಡವನ್ನ ನಾಟಿ ಮಾಡಬೇಕಾಗ್ತದೆ. ಇನ್ನು ಪಪ್ಪಾಯ ಹಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತೆ ಅಂತ ಹೇಳಿದ್ರೆ, ಈ ಎಲ್ಲ ಪೋಷಕಾಂಶಗಳು ಕೂಡ ಸಮಗ್ರವಾಗಿ ದೊರೆಯಬೇಕು ಅಂತ ಅಂದಾಗ ನಾವು ಕೂಡ ಈ ಸಾಗುವಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ಪಪ್ಪಾಯ ಬೆಳೆಯಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ ಪ್ರಮಾಣದಲ್ಲಿ ಯಾವ ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥದ್ದು ಬಹಳ ಮುಖ್ಯ ಅಂತೀರಿ? ಹೌದು, ನಾನು ಆಗ್ಲೇ ಹೇಳ್ದೆ ನಾವು ನಾಟಿ ಮಾಡಿ 8 ಅಥವಾ 9 ತಿಂಗಳಿಗೆ ನಮ್ಗೆ ಹಣ್ಣು ಕಟಾವಿಗೆ ಬರುತ್ತೆ. ಮತ್ತೆ ಪ್ರತಿ ತಿಂಗಳೂ ಕೂಡ ನಾವು ಹಣ್ಣನ್ನ ಕಟಾವು ಮಾಡ್ತಾ ಹೋಗ್ಬೋದು. ಈ ರೀತಿಯಾಗಿ ಪ್ರತಿ ತಿಂಗಳೂ ಕೂಡ ಹಣ್ಣು ಕಟಾವಿಗೆ ಬರೋದ್ರಿಂದ ನಾವು ಪೋಷಕಾಂಶಗಳ ನಿರ್ವಹಣೆನೂ ಕೂಡ ಇದರಲ್ಲಿ ತುಂಬಾ ಮುಖ್ಯ ಆಗ್ತದೆ. ಪ್ರತಿ ತಿಂಗಳಲ್ಲೂ ಕೂಡ ನಾವು ಒಳ್ಳೆ ಇಳುವರಿಯನ್ನ ನಿರೀಕ್ಷಣೆ ಮಾಡುವಂತ ಸಂದರ್ಭದಲ್ಲಿ ಗಿಡಕ್ಕೆ ನಾವು ಒಂದು ಒಳ್ಳೆ ಪೋಷಕಾಂಶಗಳು ಮತ್ತೆ ನೀರಿನ ನಿರ್ವಹಣೆಯನ್ನು ಕೂಡ ತುಂಬಾ ಮುಖ್ಯ ಆಗ್ತದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರತಿ ಗಿಡಕ್ಕೆ 250 ಸಾರಜನಕ ಮತ್ತೆ 250 ರಂಜಕ ಮತ್ತೆ 500 ಗ್ರಾಂನಷ್ಟು ಪೊಟ್ಯಾಶ್ನ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು ಒಂದು ಗಿಡಕ್ಕೆ. ಇದನ್ನ ನಾವೇನ್ ಮಾಡ್ಕೋಬೇಕು ಅಂತಂದ್ರೆ 6-10 ಸಮ ಕಂತುಗಳಲ್ಲಿ ಇದೇ ಗೊಬ್ಬರವನ್ನ ನಾವು 10 ಕಂತುಗಳಲ್ಲಿ ಡಿವೈಡ್ ಮಾಡಿಕೊಂಡು ಪ್ರತಿ ತಿಂಗಳಿಗೆ ಒಮ್ಮೆನಾದ್ರೂ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನ ಮಣ್ಣಿನ ಬುಡಕ್ಕೆ ಸೇರಿಸ್ತಾ ಹೋಗೋದ್ರಿಂದ ಗಿಡದ ಬೆಳವಣಿಗೆಗೆ ಮತ್ತೆ ಪ್ರತಿ ತಿಂಗಳು ನಾವು ಏನೆಲ್ಲ ಇಳುವರಿಯನ್ನು ತಗೊಳ್ತೀವಲ್ಲ ಹಣ್ಣಿನ ಗಾತ್ರವನ್ನ ಹೆಚ್ಚಿಸ್ಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಪ್ರತಿ ತಿಂಗಳೂ ಕೂಡ ನಾವು ಈ ಗೊಬ್ಬರವನ್ನ ಕೊಡ್ತಾ ಹೋಗ್ಬೇಕಾಗತ್ತೆ. ನಾವು ನಾಟಿ ಮಾಡಿ 2 ತಿಂಗಳಿಗೊಮ್ಮೆ ನಾವು ಮೊದಲನೇ ದಿನಗಳಲ್ಲಿ ಕೊಡಬೇಕಾಗತ್ತೆ. ಆಮೇಲೆ ಒಂದು ಸತಿ ಹಣ್ಣು ನಮಗೆ ಕೊಡಲಿಕ್ಕೆ ಶುರುವಾದ್ಮೇಲೆ, ಹಣ್ಣನ್ನು ನಾವು ಕಟಾವು ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ಪ್ರತಿ ತಿಂಗಳೂ ಕೂಡ ನಾವು ಈ ಗೌರ್ಮೆಂಟ್ ಗೊಬ್ಬರವನ್ನು ನಾವು ಪ್ರತಿ ತಿಂಗಳಲ್ಲಿ ಈ ತರ ಸಮ ಕಂತುಗಳಲ್ಲಿ ನಾವು ಕೊಡ್ತಾ ಹೋಗ್ಬೇಕಾಗತ್ತೆ. ಈ ರಾಸಾಯನಿಕ ಗೊಬ್ಬರಗಳನ್ನ ನಾವು ಗಿಡದ ಬುಡದಿಂದ ಸುಮಾರು 1.5 ಅಡಿ ಅಥವಾ 1 ಅಡಿ ದೂರದಲ್ಲಿ, ಗಿಡ ಸಣ್ಣದಿದ್ದಾಗ ಸ್ವಲ್ಪ ಹತ್ತಿರದಲ್ಲಿ ಕೊಡಬೇಕಾಗತ್ತೆ. ಗಿಡದ ಬುಡದಲ್ಲಿ ನಾವು ಯಾವುದೇ ಕಾರಣಕ್ಕೂ ಗೊಬ್ಬರವನ್ನು ಕೊಡಬಾರದು. ಈ ಗಿಡ ತುಂಬಾ ಸಾಫ್ಟ್ ಆಗಿರೋದ್ರಿಂದ ಕಾಂಡಭಾಗ ನಮಗೆ ರಾಸಾಯನಿಕ ಗೊಬ್ಬರಗಳು ಗಿಡದ ಬುಡದಲ್ಲಿ ಬಿದ್ದಲ್ಲಿ ಅಥವಾ ನೀರು ಹೆಚ್ಚಾಗಿ ಗಿಡದ ಬುಡದಲ್ಲಿ ನಿಂತಲ್ಲಿ ಏನಾಗುತ್ತೆ, ಬೇಗ ಕೊಳಲಿಕ್ಕೆ ಶುರುವಾಗುತ್ತೆ ಅಥವಾ ಬೇರೆ ರೋಗಗಳಿಗೆ ತುತ್ತಾಗಲಿಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಗಿಡದ ಬುಡದಿಂದ ಕನಿಷ್ಠ 1 ಅಡಿ ದೂರದಲ್ಲಾದರೂ ನಾವು ಗೊಬ್ಬರವನ್ನು ಕೊಡ್ತಾ ಹೋಗ್ಬೇಕಾಗತ್ತೆ. ಯಾವುದೇ ಬೆಳೆಯಲ್ಲಿ ಒಂದು ನಿರೀಕ್ಷಿತವಾದಂತಹ ಪ್ರಮಾಣದ ಇಳುವರಿಯನ್ನು ನಾವು ಪಡಿಬೇಕು ಅಂತ ಹೇಳಿದ್ರೆ, ಮತ್ತೆ ಆ ಒಂದು ಫಸಲಿನ ಗುಣಮಟ್ಟ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಲಘು ಪೋಷಕಾಂಶಗಳು ಬಹಳ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಪಪ್ಪಾಯ ಬೆಳೆಯಲ್ಲಿ ಲಘು ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಇದಕ್ಕೆ ಅಂತ ಹೇಳಿ ವಿಶೇಷವಾದಂತಹ ಯಾವುದಾದ್ರೂ ಲಘು ಪೋಷಕಾಂಶಗಳು ಲಭ್ಯ ಇದ್ದಾವ ಹೇಗೆ? ಹೌದು, ಇದರಲ್ಲೂ ಕೂಡ ನಾವು ಲಘು ಪೋಷಕಾಂಶಗಳು ಹೆಚ್ಚಾಗಿ ಜಿಂಕ್ ಮತ್ತೆ ಬೋರನ್ ನ ಅಗತ್ಯತೆ ಹೆಚ್ಚಾಗಿರುತ್ತೆ. ಅದೇ ರೀತಿ ನಾವು ಮಾಲಿಬ್ಡಿನಮ್ ಮತ್ತೆ ಮೆಗ್ನೀಷಿಯಂ ಕೂಡ ಇದಕ್ಕೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಅವಶ್ಯಕತೆ ಇರ್ತದೆ. ಹಾಗಾಗಿ ನಾವೇನ್ ಮಾಡಬೇಕು, ಪ್ರತಿ ತಿಂಗಳ ಹಂತದಲ್ಲಿ ನಾವೇನು ಈಗ ರಾಸಾಯನಿಕ ಗೊಬ್ಬರಗಳನ್ನ ಕೊಡ್ತಾ ಇದ್ದೀವಿ, ಅದೇ ರೀತಿ ಈ ಲಘು ಪೋಷಕಾಂಶಗಳನ್ನು ಕೂಡ ಕಡಿಮೆ ಪ್ರಮಾಣದಲ್ಲಿ, ಅಂದ್ರೆ 10 ಗ್ರಾಮ್ ಪ್ರತಿ ಗಿಡಕ್ಕೆ ಅಷ್ಟು ಪ್ರಮಾಣದಲ್ಲಿ ಕೊಟ್ಟರು ಕೂಡ ಸಾಕಾಗ್ತದೆ. ಫೋಲಿಯರ್ ಸ್ಪ್ರೇಯನ್ನು ಕೂಡ ನಾವು ಮೇಲ್ಗಡೆನೂ ಕೂಡ ನಾವು ಗಿಡಗಳಿಗೆ ಎಲೆಯ ಮೇಲೆ ಸಿಂಪರಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆದ್ರೆ ಏನಾಗುತ್ತೆ, ನಾವು ಸಿಂಪರಣೆ ಮಾಡದಂತ ಪಕ್ಷದಲ್ಲಿ ಪೋಷಕಾಂಶಗಳನ್ನ ಹೀರ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಎಲೆಗಳ ಮೇಲೆ ಮೇಣದ ಅಂಶ ಇರೋದ್ರಿಂದ ನಾವೇನೇ ಸಿಂಪರಣೆಯನ್ನು ಮಾಡಿದಾಗ ಏನಾಗುತ್ತೆ, ಅದು ತಕ್ಷಣಕ್ಕೆ ಜಾರಿ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಗಿಡಕ್ಕೆ ಸೇರುವಂತ ಅಂಶ ತುಂಬಾ ಕಡಿಮೆ ಆಗ್ಬೋದು. ಹಾಗಾಗಿ ನಾವು ಬೇಸಲ್ ಡೋಸ್ ಆಗಿ ಗಿಡಕ್ಕೆ ಮಣ್ಣಿನ ಮುಖಾಂತರವಾಗಿ ಸೇರಿಸೋದ್ರಿಂದ ಗಿಡದ ಬೆಳವಣಿಗೆ ಹಾಗೂ ಹಣ್ಣಿನ ಬೆಳವಣಿಗೆಗೆ ಗಾತ್ರದಲ್ಲಿ ಅಥವಾ ಇಳುವರಿಯಲ್ಲಿ ಎಚ್ಚರಿಕೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ನೀರಿನ ನಿರ್ವಹಣೆಯೂ ಕೂಡ ಬಹಳ ಮುಖ್ಯವಾದದ್ದು. ಮಳೆ ಕಡಿಮೆ ಸಾಕು, ನೀರಿನ ಪ್ರಮಾಣ ಕಡಿಮೆ ಇದ್ರೆ ಸಾಕು ಅಂತ ಹೇಳಿದ್ರಿ, ಆದರೂ ಕೂಡ ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನೀರಿನ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ. ನೀರಿನ ನಿರ್ವಹಣೆ ಪಪ್ಪಾಯ ಬೆಳೆಯಲ್ಲಿ ಹೇಗಿರಬೇಕು? ಇದರಲ್ಲಿ ನೀರಿನ ನಿರ್ವಹಣೆ ಕೂಡ ತುಂಬಾ ಮುಖ್ಯ ಆಗ್ತದೆ. ಯಾಕೆಂತಂದ್ರೆ ಪ್ರತಿ ತಿಂಗಳಲ್ಲೂ ಕೂಡ ನಾವು ಹಣ್ಣಿನ ಕಟಾವು ಮಾಡ್ತಾ ಹೋಗ್ತೀವಿ ಅಂತಂದಾಗ ಗಿಡದ ಬೆಳವಣಿಗೆಗೆ ಮತ್ತು ಹಣ್ಣಿನ ಗಾತ್ರ ಹೆಚ್ಚಳಿಕೆಗೆ ನೀರು ಮತ್ತು ಪೋಷಕಾಂಶಗಳ ಬಳಕೆ ತುಂಬಾ ಅವಶ್ಯ ಆಗುತ್ತೆ. ಈ ದೃಷ್ಟಿಯಿಂದ ನೋಡೋದಾದ್ರೆ ನಾವೇನಾಗುತ್ತೆ, ಹಳೆ ಪದ್ಧತಿಯಲ್ಲಿ ನಾವು ನೀರನ್ನು ಹೊಣಿಸ್ಲಿಕ್ಕೆ ಕಷ್ಟ ಆಗ್ಬೋದು ಕಾಲುವೆಯಲ್ಲಿ ನೀರು ಹರಿಸ್ಲಿಕ್ಕೆ, ಅಧಿಕ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ. ಇದಕ್ಕೆ ಮುಖ್ಯವಾಗಿ ನಾವು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲೇಬೇಕಾಗ್ತದೆ. ಇದರಿಂದ ಏನಾಗುತ್ತೆ, ಹನಿ ನೀರಾವರಿ ಪದ್ಧತಿಯಲ್ಲಿ ನಾವು ಕನಿಷ್ಠ ಒಂದು ಗಿಡಕ್ಕೆ, ಗಿಡ ಸಣ್ಣದಿದ್ದಾಗ ನಾವು 2-5 ಲೀಟರ್ ನೀರನ್ನು ಒಂದು ದಿನಕ್ಕೆ ಕೊಟ್ಟರೆ ಸಾಕಾಗತ್ತೆ, ಅಥವಾ 2 ದಿನಕ್ಕೊಮ್ಮೆ ನಾವು ಇಷ್ಟು ಪ್ರಮಾಣದಲ್ಲಿ ನೀರನ್ನು ಒದಗಿಸಿದ್ರೆ ಸಾಕಾಗತ್ತೆ. ಒಂದು ಸತಿ ಇದು ಹೂವು ಮತ್ತೆ ಕಾಯಿ ಬರಲಿಕ್ಕೆ ಶುರುವಾದ್ಮೇಲೆ ನಾವು ವಾರದಲ್ಲಿ 2 ಬಾರಿ ಆದ್ರೂ 15-20 ಲೀಟರ್ ನೀರು ಕನಿಷ್ಠ ಬೇಕಾಗುತ್ತೆ. ಅದೇ ರೀತಿ ಗಿಡದ ಬೆಳವಣಿಗೆ ಹೆಚ್ಚಾದಂತೆ ಮತ್ತೆ ಇಳುವರಿ ಹೆಚ್ಚಾದಂತೆ ಹೋದಂತೆಲ್ಲ ಕನಿಷ್ಠ ನಮಗೆ 20-25 ಲೀಟರ್ನಷ್ಟು 2 ದಿನಕ್ಕೊಮ್ಮೆ ಆದರೂ ನಾವು ನೀರನ್ನು ಕೊಡಬೇಕಾಗ್ತದೆ. ಯಾವುದೇ ಬೆಳೆಯನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆದಾಗ ಅಂತ ಹೇಳಿದ್ರೆ ಹೆಕ್ಟೇರ್ ಗಟ್ಟಲೆ ಎಕರೆ ಗಟ್ಟಲೆ ಬೆಳೆದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ರೋಗ ಮತ್ತೆ ಕೀಟಗಳ ಬಾಧೆ ಅಲ್ಲಿ ಕಾಣಿಸಿಕೊಳ್ಳುತ್ತೆ. ಪಪ್ಪಾಯ ಬೆಳೆಯನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ಯಾವೆಲ್ಲ ರೋಗ ಮತ್ತೆ ಕೀಟಗಳು ಬರತಕ್ಕಂತಹ ಸಾಧ್ಯತೆ ಇರುತ್ತೆ, ಇದನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು? ಇದರಲ್ಲಿ ಮುಖ್ಯವಾಗಿ ಈಗ ಕೀಟಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ರಸ ಹೀರೋ ಕೀಟಗಳ ಹಾವಳಿ ಹೆಚ್ಚಾಗಿ ನಾವು ಕಾಣ್ಬೋದು. ಅದರಲ್ಲೂ ಗಿಡಗಳು ಸಣ್ಣ ಇದ್ದಾಗ ಅದರಲ್ಲಿ ರಸ ಇರುವಂತಹ ಹುಳುಗಳ ಹಾವಳಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ವೈಟ್ ಫ್ಲೈಸ್ ಅಂತ ಹೇಳ್ತೀವಿ, ಎಫೆಟ್ಸ್ ಅಂತ ಹೇಳ್ತೀವಿ, ಹಿಟ್ಟು ತೆಗಣೆ ಅಂತ ಹೇಳ್ತೀವಿ, ಈ ತರದ ರಸ ಇರುವಂತಹ ಹುಳುಗಳು ಹೆಚ್ಚಾಗಿ ಕಂಡು ಬರುತ್ತೆ. ಹಾಗೆ ರೋಗಗಳನ್ನ ನೋಡೋದಾದ್ರೆ ಇದರಲ್ಲಿ ಮುಖ್ಯವಾಗಿ ಬರುವಂತದ್ದು ಗಿಡಗಳು ಸಣ್ಣದಾಗಿದ್ದಾಗ ನರ್ಸರಿ ಅಂತ ಒಂದು ಹಂತದಲ್ಲಿ ಇರಬಹುದು, ಅಥವಾ ನಾವು ನರ್ಸರಿಯಿಂದ ತಂದ ನಂತರ ನಾವು ನಮ್ಮ ಜಮೀನಿನಲ್ಲಿ ಏನು ನಾಟಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಗಿಡದ ಬುಡದಲ್ಲಿ ಏನಾದರೂ ನೀರು ನಿಂತ ಸಂದರ್ಭದಲ್ಲಿ ಡ್ಯಾಂಪಿಂಗ್ ಆಫ್ ಅನ್ನೋ ಒಂದು ರೋಗ ಬರುತ್ತೆ. ಈ ಕಾಂಡಭಾಗದಲ್ಲಿ ತೇವಾಂಶ ಹೆಚ್ಚಾಗಿದ್ದಾಗ ಅಥವಾ ನೀರು ನಿಲುಗಡೆ ಆದಾಗ ಅಂತ ಸಂದರ್ಭದಲ್ಲಿ ಕಾಂಡಭಾಗ ಕೊಳಿಲಿಕ್ಕೆ ಶುರುವಾಗುತ್ತೆ, ಇದನ್ನ ಡ್ಯಾಂಪಿಂಗ್ ಆಫ್ ಅಂತ ಹೇಳ್ತೀವಿ. ಹಾಗಾಗಿ ನಾವು ಏನ್ ಮಾಡಬೇಕು, ಗಿಡದ ಬುಡವನ್ನು ಯಾವಾಗಲೂ ಏರು ಮಡಿ ಮಾಡುವಂತದ ವ್ಯವಸ್ಥೆಯನ್ನು ನಾವು ಈ ಪಪ್ಪಾಯದಲ್ಲಿ ಮಾಡ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ಇನ್ನು ಮುಖ್ಯವಾಗಿ ಕಂಡು ಬರುವಂತ ರೋಗಗಳು ಅಂತಂದ್ರೆ ಪೌಡರ್ ಮಿಲ್ಡಿವ್ ಅಂತ ಹೇಳ್ತೀವಿ, ಬೂದಿ ರೋಗ ಅಂತ ಹೇಳಿ ಕರಿತೀವಿ, ಮತ್ತೆ ಆಮೇಲೆ ಕೆಲವು ವೈರಸ್ ರೋಗಗಳು ಕೂಡ ಇದರಲ್ಲಿ ಕಂಡು ಬರುತ್ತೆ. ಒಂದು ಮೊಸಾಯಿಕ್ ಅಂತ ಹೇಳಿ ಕರಿತೀವಿ, ಇನ್ನೊಂದು ಪಪ್ಪಾಯ ರಿಂಗ್ ಸ್ಪಾಟ್ ವೈರಸ್ ಅಂತ ಹೇಳಿ ಕರಿತೀವಿ. ಈ 2 ವೈರಸ್ ರೋಗಗಳಲ್ಲಿ ಏನು ಅಂತಂದ್ರೆ ಮುಖ್ಯವಾಗಿ ಕಂಡು ಬರುವಂತ ಲಕ್ಷಣಗಳು ಹೊಸದಾಗಿ ಬರುವಂತ ಎಲೆಗಳೇನಾಗಿರುತ್ತೆ, ಮುಟ್ರ ಆಗಿರುತ್ತೆ, ಅದನ್ನ ಲೀಫ್ ಪಕರಿಂಗ್ ಅಂತ ಹೇಳಿ ಕರಿತೀವಿ. ಮತ್ತೆ ಅದರದ್ದು ಲೀಫ್ ಕಲರ್ ಕೂಡ ಚೇಂಜ್ ಆಗ್ತದೆ, ಹಸಿರು ಬಣ್ಣ ಬದಲಾಗಿ ಹಳದಿ ಬಣ್ಣದಲ್ಲಿ ಹೊಸ ಚಿಗುರಾಗಿ ಬರುವಂತಹ ಎಲೆಗಳಲ್ಲಿ ಕಾಣಬಹುದು. ಎಲೆ ಮುಟ್ರಾಗಿರುತ್ತೆ ಮತ್ತೆ ಹಳದಿ ಬಣ್ಣದಾಗಿರುತ್ತೆ. ಇದು ನಮಗೆ ಮುಖ್ಯವಾಗಿ ವೈರಲ್ ಡಿಸೀಸಸ್ ನ ಲಕ್ಷಣಗಳಾಗಿರುತ್ತೆ. ಇದನ್ನ ನಾವು ಹತೋಟಿ ಮಾಡದೆ ಹೋದ್ರೆ ನಾವು ಇಳುವರಿ ತಗೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಏನು ಅಂತಂದ್ರೆ, ಈ ವೈರಲ್ ಡಿಸೀಸಸ್ ಏನಾಗುತ್ತೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡೋ ರೀತಿ ಹೇಗೆ ಅಂತಂದ್ರೆ, ಈ ರಸ ಹೀರೋ ಹುಳಗಳು ನಾವ್ ಏನ್ ಹೇಳಿದ್ವಿ, ವೈಟ್ ಫ್ಲೈಸ್ ಅಥವಾ ಹೆಫಿಡ್ಸ್ ಅಂತ ಏನ್ ಹೇಳ್ತೀವಿ, ಎಲ್ಲ ಎಲೆಗಳಿಂದ ರಸವನ್ನ ಹೀರೋಂತ ಹುಳಗಳೇನಿರುತ್ತೆ, ರೋಗ ಬಂದಿರುವಂತ ಒಂದು ಗಿಡದ ಮೇಲೆ ಕೂತು ರಸವನ್ನ ಹೀರಿ ಮತ್ತೆ ಆರೋಗ್ಯವಾಗಿರುವಂತ ಒಂದು ಗಿಡದ ಮೇಲೆ ಹೋಗಿ ರಸವನ್ನ ಹೀರ್ಲಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಈ ಗಿಡದಿಂದ ರೋಗ ಮತ್ತೊಂದು ಗಿಡಕ್ಕೆ ಹರಡುತ್ತೆ. ಈ ರೀತಿಯಾಗಿ ವೈರಲ್ ಡಿಸೀಸಸ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡ್ತಾ ಹೋಗುತ್ತೆ. ಹಾಗಾಗಿ ನಾವು ಈ ವೈರಲ್ ಡಿಸೀಸಸ್ ನ ಹತೋಟಿ ಮಾಡಬೇಕು ಅಂತಂದ್ರೆ, ಮೊದಲನೇದಾಗಿ ನಾವು ಈ ರಸ ಹೀರುವಂತ ಕೀಟಗಳನ್ನು ನಾವು ಹತೋಟಿ ಮಾಡೋದು ಇಲ್ಲಿ ಮುಖ್ಯ ಆಗ್ತದೆ. ಈ ಕೀಟಗಳಿಗೆ ನಾವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಅಂತ ಹೇಳ್ತೀವಿ. ಇಮಿಡಾಕ್ಲೋಪ್ರಿಡ್ ಆಗ್ಬಹುದು, ಮೊನೊಕ್ರೋಟೋಫಸ್ ಆಗ್ಬಹುದು, ಈ ತರದ್ದು ಕೆಮಿಕಲ್ಸ್ ನ ನಾವು ಸಿಂಪರಣೆ ಮಾಡ್ಕೊಳ್ಳೋದ್ರಿಂದ, ಕನಿಷ್ಠ ನಾವು 10 ದಿನಗಳ ಹಂತರದಲ್ಲಿ ನಾವು ಸಿಂಪರಣೆಯನ್ನು ಮಾಡೋದ್ರಿಂದ ನಾವು ಸಂಪೂರ್ಣವಾಗಿ ಈ ರಸ ಹೀರೋ ಹುಳುಗಳನ್ನ ಹತೋಟಿ ಮಾಡಬಹುದು. ಮತ್ತೆ ಇದರಿಂದಾಗಿ ನಮಗೆ ಈ ವೈರಲ್ ಡಿಸೀಸಸ್ ಕೂಡ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡುವಂತ ಸಂಖ್ಯೆನು ಕೂಡ ಕಡಿಮೆ ಆಗ್ತದೆ. ಏನಾದರೂ ಕೆಲವೊಂದು ಪಕ್ಷದಲ್ಲಿ ನಮಗೆ ವೈರಲ್ ಡಿಸೀಸಸ್ ಕಂಡು ಬಂದಿದ ಕೂಡಲೇ ಅಂತ ಗಿಡಗಳನ್ನು ನಾವು ಬೇರೆ ಸಮೇತ ಕಿತ್ತು ಹಾಕೋದ್ರಿಂದ ಮತ್ತೆ ಸುಟ್ಟು ಹಾಕೋದ್ರಿಂದ ಮತ್ತೆ ಆ ವೈರಲ್ ಅನ್ನೋ ಒಂದು ಡಿಸೀಸ್ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡೋದು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಈ ರೀತಿಯಾಗಿ ನಾವು ಕೀಟ ಮತ್ತೆ ರೋಗಗಳನ್ನ ಹತೋಟಿ ಮಾಡಬೇಕಾಗತ್ತೆ. ಈ ಹತೋಟಿ ಕ್ರಮಗಳನ್ನು ಅನುಸರಿಸಿದಲ್ಲಿ ನಮಗೆ ಇಳುವರಿನು ಕೂಡ ಹೆಚ್ಚಾಗಿ ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ, ಹಣ್ಣಿನ ಗುಣಮಟ್ಟನು ಕೂಡ ಚೆನ್ನಾಗಿರುತ್ತೆ. ಪಪ್ಪಾಯದಂತಹ ಬೆಳೆಗಳನ್ನ ಕೆಲವೊಂದು ಸಂದರ್ಭದಲ್ಲಿ ಅದು ಫಸಲಿಗೆ ಬರುವ ಹಾಗೆ ನಾವು ಸಂಯೋಜನೆಯನ್ನ ಮಾಡಿಕೊಂಡು ನಾಟಿ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಬೆಳೆಯನ್ನ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ಅನೇಕರು ಹೇಳ್ತಾರೆ. ಯಾವ ಹಂಗಾಮಿಗೆ ಹಣ್ಣುಗಳು ಬಂದ್ರೆ ಸೂಕ್ತವಾಗುತ್ತೆ, ಮತ್ತೆ ಈ ಪಪ್ಪಾಯ ಹಣ್ಣಿಗೆ ಮಾರುಕಟ್ಟೆಯನ್ನ ಹೇಗೆ ನಾವು ಸೃಷ್ಟಿಯನ್ನ ಮಾಡಿಕೊಳ್ಳಬಹುದು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಮಾಡಿಕೊಡಿ. ಹೌದು, ನಾವೀಗೇನಾಗುತ್ತೆ, ವರ್ಷದಲ್ಲಿ ಯಾವ ಸಮಯದಲ್ಲಿ ಬೇಕಾದ್ರೂ ನಾವು ಗಿಡಗಳನ್ನ ನಾಟಿ ಮಾಡಲಿಕ್ಕೆ ಅನುಕೂಲ ಇದೆ. ಹಾಗಾಗಿ ನಾವು ಏನ್ ಮಾಡಬಹುದು ಅಂತಂದ್ರೆ, ನಮಗೆ ಮಾರುಕಟ್ಟೆಯಲ್ಲಿ ಯಾವಾಗ ಇದಕ್ಕೆ ಹೆಚ್ಚಿನ ಲಾಭ ಸಿಗಬಹುದು ಅನ್ನೋ ಒಂದು ಕಾರಣವನ್ನ ಹುಡುಕಿ ಆ ಆಧಾರದ ಮೇಲೆ ನಾವು ಗಿಡವನ್ನು ನಾಟಿ ಮಾಡಿದಲ್ಲಿ ನಮ್ಗೆ ಈಗ ಏನಾಗುತ್ತೆ, ನಾಟಿ ಮಾಡೋದ್ರಿಂದ 9-10 ತಿಂಗಳಲ್ಲಿ ನಮ್ಗೆ ಕಟಾವಿಗೆ ಶುರುವಾಗುತ್ತೆ. ನಮ್ಗೆ ಯಾವ ತಿಂಗಳಲ್ಲಿ ನಮ್ಗೆ ಹೆಚ್ಚಾಗಿ ಇಳುವರಿ ಅಥವಾ ಆದಾಯ ಸಿಗ್ಲಿಕ್ಕೆ, ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೆಲೆ ಸಿಗ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಗಮನಿಸಿ ನಂತರ ನಾವು ನಾಟಿ ಮಾಡೋದು ಸೂಕ್ತ ಆಗುತ್ತೆ. ಸಾಮಾನ್ಯವಾಗಿ ನಾವು ನೋಡೋದಾದ್ರೆ ಏನಾಗುತ್ತೆ, ನಮ್ಮ ಹಬ್ಬಗಳಲ್ಲಿ ಇದನ್ನ ಪೂಜೆಗೆ ಬಳಸೋದು ಕಡಿಮೆ ಇರಬಹುದು, ಆದ್ರೆ ಮುಸ್ಲಿಂ ಬಾಂಧವರ ಹಬ್ಬಗಳಲ್ಲಿ ನಾವು ನೋಡಿದ್ರೆ ಉಪವಾಸ ಮಾಡುವಂತ ಸಂದರ್ಭದಲ್ಲಿ ಆ ದಿನಗಳಲ್ಲಿ ಒಂದು ತಿಂಗಳು ಸತತವಾಗಿ ಹಣ್ಣನ್ನ ಅವರು ಸೇವನೆ ಮಾಡ್ತಾರೆ ಅತಿ ಹೆಚ್ಚಾಗಿ. ಇದು ಅವರ ಆರೋಗ್ಯಕ್ಕೆ ಕೂಡ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ಅವರ ನಂಬಿಕೆ. ಹಾಗಾಗಿ ಆ ಸಂದರ್ಭದಲ್ಲಿ ಈ ಹಣ್ಣಿಗೆ ಅತಿ ಹೆಚ್ಚು ಬೇಡಿಕೆಯನ್ನು ನಾವು ಮಾರ್ಕೆಟ್ನಲ್ಲಿ ಕಾಣಬಹುದು. ಹಾಗಾಗಿ ನಾವೇನ್ ಮಾಡಬಹುದು, ಈಗ ರಂಜಾನ್ ಆಗ್ಬೋದು ಅಥವಾ ಈದ್ ಆಗ್ಬೋದು, ಇಂಥ ಹಬ್ಬಗಳ ಸಂದರ್ಭದಲ್ಲಿ ಮಾರ್ಚ್ ನಲ್ಲಿ ಅಥವಾ ಸೆಪ್ಟೆಂಬರ್ ನಲ್ಲಿ ನಮ್ಗೆ ಏನು ಈ ಹಬ್ಬಗಳು ಬರುತ್ತೆ ಅಂತ ಸಂದರ್ಭಗಳಿಗೆ ನಮ್ಮ ಹಣ್ಣು ಕಟಾವಿಗೆ ಬರೋ ರೀತಿಲಿ ನಾವು ಅದನ್ನ ನಾವು ಹೋಲಿಕೆ ಮಾಡಿ ಅಂದಾಜು ಮಾಡಿ ನಾವು ಗಿಡಗಳನ್ನ ನಾಟಿ ಮಾಡಿದ್ರೆ ನಮ್ಗೇನಾಗುತ್ತೆ, ಅಂತ ಸಂದರ್ಭದಲ್ಲಿ ನಮ್ಗೆ ಫಸಲು ಕಟಾವಿಗೆ ಬಂದಿದ್ದೆ ಅದರಲ್ಲಿ ಒಳ್ಳೆಯ ಇಳುವರಿ ಅಥವಾ ಒಳ್ಳೆಯ ಲಾಭವನ್ನು ನಿರೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಪಪ್ಪಾಯ ಬೆಳೆಗೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಆಗ್ಲೇ ಹೇಳಿದೆ, ಬೇರೆ ವಾರ್ಷಿಕ ಬಹುವಾರ್ಷಿಕ ಬೆಳೆಗಳಿಗೆ ನಾವು ಹೋಲಿಕೆ ಮಾಡಿದ್ರೆ ಇದರಲ್ಲಿ ಅಧಿಕ ಸಾಂದ್ರ ಪದ್ಧತಿಗೂ ಕೂಡ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. 90-110 ಟನ್ನಷ್ಟು ಇಳುವರಿ ನಾವು ಒಂದು ಎಕರೆಯಿಂದ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದು ಬೇರೆ ಯಾವುದೇ ಹಣ್ಣುಗಳಿಂದ ಕೂಡ ಅಷ್ಟು ಸುಲಭವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ತುಂಬಾ ಕಡಿಮೆ ಅವಧಿಯಲ್ಲಿ ನಾವು ಈ ಬೆಳೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇರೋದ್ರಿಂದ ಕಡಿಮೆ ಇಳುವಳಿ ಇರುವಂತಹ ರೈತರಿಗೂ ಕೂಡ ಇದು ತುಂಬಾ ಅನುಕೂಲವಾಗಿದೆ, ಮತ್ತೆ ಕಡಿಮೆ ಅವಧಿಯಲ್ಲಿ ಒಂದು ಒಳ್ಳೆ ಆದಾಯವನ್ನ ನಿರೀಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಪಪ್ಪಾಯ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನಮ್ಮ ದೂರವಾಣಿ ಸಂಖ್ಯೆ 9449983747. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9449983747. ಒಳ್ಳೆಯದು ಡಾಕ್ಟರ್ ಶ್ರೀಧರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಪ್ಪಾಯ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ವಂದನೆಗಳು. ಇದುವರೆಗೆ ಪಪ್ಪಾಯ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಶ್ರೀಧರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ದೇಸಿ ಗೋತಳಿಗಳ ಕುರಿತಂತೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಹಾಗೇನೆ ಅವುಗಳ ಗುಣಲಕ್ಷಣಗಳು ಏನು ಹಾಗೂ ಅವುಗಳ ಸಾಮರ್ಥ್ಯ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಖಿಲಾರಿ ತಳಿ. ಈ ತಳಿಯು ಹಳ್ಳಿಕಾರ್ ಮತ್ತು ಅಮೃತ್ ಮಹಲ್ ತಳಿಗಳಿಂದ ಸಮೃದ್ಧಿಪಡಿಸಲಾಗಿದೆ. ಇದರ ಪ್ರಭೇದಗಳು ಯಾವುದು ಅಂಥೇಳಿ ಗಮನಿಸಿದಾಗ ಆಟ್ಪಡಿ ಮಹಲ್, ಮಹಸ್ವಾಡ ಮತ್ತು ಥಿಲಾರಿ. ಇನ್ನು ಖಿಲಾರಿ ಈ ತಳಿಯ ಹಸುವಿಗೆ ಬೇರೆ ಬೇರೆ ಯಾವೆಲ್ಲ ಹೆಸರು ಇದೆ ಅಂಥೇಳಿ ನೋಡೋದಾದರೆ ಮಂಡೇಸಿ ಮತ್ತು ಶಿಕಾರಿ. ಖಿಲಾರಿ ಎಂದರೆ ದನ ಕಾಯುವವ ಅಂಥೇಳಿ ಅರ್ಥ. ಇನ್ನು ಇದರ ಗುಣಲಕ್ಷಣಗಳತ್ತ ಮಾಹಿತಿ ಮಾಡೋದಾದರೆ ಇದು ಬಿಳಿ ಅಥವಾ ಬೂದು ಬಣ್ಣದಿಂದ ಕೂಡಿರುತ್ತೆ. ಇದರ ದೇಹವು ಚೊಕ್ಕಟವಾಗಿರುತ್ತದೆ. ಸದೃಢ ಹಾಗೂ ನೇರವಾದ ಕಾಲುಗಳು ಇರುತ್ತವೆ. ಇದರ ಚಲನೆಯು ವೇಗವಾಗಿದ್ದು ಸ್ಫೂರ್ತಿದಾಯಕವಾಗಿ ಇರುತ್ತೆ. ಹಣೆಯ ಭಾಗವು ಉದ್ದವಾಗಿದ್ದು ಮಧ್ಯದಲ್ಲಿ ತಗ್ಗಾಗಿರುತ್ತೆ. ಮೂತಿಯು ಗುಲಾಬಿ ಬಣ್ಣದಿಂದ ಕೂಡಿದ್ದು ಅದರ ಮೇಲೆ ಕಪ್ಪು ಚುಕ್ಕೆಗಳು ಇರುತ್ತವೆ. ಕಣ್ಣುಗಳು ಉದ್ದನೆಯ ಆಕಾರದಲ್ಲಿ ಜೋಡಿಸಲ್ಪಟ್ಟ ಹಾಗೆ ಕಾಣಿಸುತ್ತವೆ. ಕಿವಿಗಳು ಚಿಕ್ಕದಾಗಿದ್ದು ಚೂಪಾಗಿ ಇರುತ್ತವೆ. ಕೊಂಬುಗಳು ಉದ್ದವಾಗಿದ್ದು ಹಿಂದೆ ಬಾಗಿ ಬಿಲ್ಲಿನ ಆಕಾರದಲ್ಲಿ ಇರುತ್ತವೆ. ಪ್ರಾರಂಭದಲ್ಲಿ ದಪ್ಪವಾಗಿದ್ದು ಅತಿ ಹತ್ತಿರದಿಂದ ಕೂಡಿರುತ್ತವೆ. ಗಂಗೆದೊಗಲು ಮಧ್ಯಮ ಗಾತ್ರದಾಗಿರುತ್ತೆ ಮತ್ತು ಕೆಲವು ಪದರಗಳಿಂದ ಕೂಡಿರುತ್ತೆ. ಹಾಗೇನೆ ಗೊರಸುಗಳು ಕಪ್ಪಾಗಿದ್ದು ಸ್ವಲ್ಪ ಮೃದುವಾಗಿ ಇರುತ್ತವೆ. ರೈತ ಬಂಧವರೇ, ಖಿಲಾರಿ ತಳಿಯ ಗುಣಲಕ್ಷಣಗಳನ್ನ ಗಮನಿಸಿದ್ರಲ್ಲ, ಈ ತಳಿಯ ಹಸುಗಳ ಸಾಮರ್ಥ್ಯ ಕುರಿತು ಮಾಹಿತಿ ನೋಡೋಣ. ಪ್ರೌಢ ಎತ್ತುಗಳ ತೂಕ 450-625 kg ಇರುತ್ತೆ. ಇನ್ನು ಪ್ರೌಢ ಹಸುಗಳ ತೂಕ 300-350 kg ಅಷ್ಟು ಇರುತ್ತೆ. ಒಂದು ಸೂಲಿನ ಹಾಲಿನ ಇಳುವರಿ ನೋಡೋದಾದ್ರೆ 384 kg. ಇನ್ನು ಸೂಲಿನ ಅವಧಿ 228 ದಿನಗಳು. ಮೊದಲನೇ ಕರು ಹಾಕುವ ವಯಸ್ಸು 1428 ದಿನಗಳಾಗಿರುತ್ತೆ. ಎರಡು ಕರಾವಿನ ಮಧ್ಯದ ಅವಧಿ 450 ದಿನಗಳು ಇರುತ್ತೆ. ಖಿಲಾರಿ ತಳಿಯ ಸಂವರ್ಧನೆ ಮಾಡುವಂತಹ ಕೇಂದ್ರಗಳು ಮಹಾರಾಷ್ಟ್ರದ ಜುನೋನಿ ಎಂಬ ಪ್ರದೇಶದಲ್ಲಿದೆ. ಹಾಗೇನೆ ಕರ್ನಾಟಕದ ಬಂಕಾಪುರ ಎಂಬ ಪ್ರದೇಶದಲ್ಲಿ ಇದರ ತಳಿ ಸಂವರ್ಧನೆ ಕೇಂದ್ರಗಳು ಇದಾವೆ. ಇನ್ನು ಖಿಲಾರಿ ತಳಿಯ ಎತ್ತುಗಳು ಒಂದು ದಿನದಲ್ಲಿ ಸುಮಾರು 7-8 ಗಂಟೆಗಳ ಕಾಲ ಕೆಲಸವನ್ನ ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿವೆ. ರೈತ ಬಾಂಧವರೇ, ಖಿಲಾರಿ ತಳಿ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಂಡ್ರಲ್ಲ, ಈಗ ಕೃಷ್ಣ ವ್ಯಾಲಿ ಈ ತಳಿಯ ಹಸುವಿನ ಕುರಿತಂತೆ ಮಾಹಿತಿಯನ್ನ ನೋಡೋಣ. ಮರಾಠ ಅರಸರು ಈ ತಳಿಯನ್ನ ಗಿರ್, ಒಂಗೋಲ್, ಕಾಂಕ್ರೇಜ್ ಮತ್ತು ಮೈಸೂರು ನಾಟಿ ಹಸುಗಳಿಂದ ಸಮೃದ್ಧಿಯನ್ನ ಪಡಿಸಿದ್ದಾರೆ. ಇದಕ್ಕೆ ಮತ್ತೊಂದು ಹೆಸರು ಏನಿದೆ ಅಂತಂದ್ರೆ ಕಿಷ್ಟನ್ ವ್ಯಾಲಿ. ಕೃಷ್ಣ ವ್ಯಾಲಿ ತಳಿಯ ಹಸುವಿನ ಗುಣಲಕ್ಷಣಗಳನ್ನ ನೋಡೋದಾದ್ರೆ ಈ ತಳಿಯು ದೊಡ್ಡ ಗಾತ್ರದಾಗಿದ್ದು ಕಪ್ಪು ಮಣ್ಣಿನ ಪ್ರದೇಶಗಳಲ್ಲಿ ಪ್ರಚಲಿತವಾಗಿದೆ. ಎತ್ತುಗಳು ಬಿಳಿ ಅಥವಾ ಬೂದು ಬಣ್ಣದಾಗಿದ್ದು ಮತ್ತು ಹಸುಗಳು ಹೆಚ್ಚಾಗಿ ಬಿಳಿ ಬಣ್ಣದಿಂದ ಕೂಡಿರುತ್ತವೆ. ಈ ದನಗಳು ಸಡಿಲಾದ ದೇಹ ಹೊಂದಿದ್ದು ತುಂಬಾ ದೊಡ್ಡ ಗಾತ್ರದ ಹೊಟ್ಟೆಯನ್ನ ಹೊಂದಿರುತ್ತೆ. ಹಣೆಯು ಉಬ್ಬರವಾಗಿದ್ದು ಅವುಗಳ ಮೇಲೆ ಚಿಕ್ಕ ಬಾಗಿದ ಮತ್ತು ಹೊರಚಾಚಿದ ಕೊಂಬುಗಳಿಂದ ಕೂಡಿರುತ್ತೆ. ಕಿವಿಗಳು ಚಿಕ್ಕದಿದ್ದು ಚೂಪಾಗಿರುತ್ತವೆ. ಗಂಗೆದೊಗಲು ಜೋತಾಡ್ತಾ ಇರುತ್ತೆ. ಈ ತಳಿಯಲ್ಲಿ ಚಿಕ್ಕ, ದಪ್ಪ ಹಾಗೂ ಸದೃಢ ಕಾಲುಗಳು ಇರುತ್ತವೆ. ಮೃದುವಾದ ಗೊರಸುಗಳನ್ನ ಹೊಂದಿರುತ್ತವೆ. ಬಾಲವು ತುಂಬಾ ಉದ್ದವಾಗಿದ್ದು ಅದರ ಗುಚ್ಛವು ನೆಲಕ್ಕೆ ತಾಕುವಂತೆ ಇರುತ್ತೆ. ಕೃಷ್ಣ ವ್ಯಾಲಿ ತಳಿಯ ಹಸುವಿನ ಗುಣಲಕ್ಷಣಗಳನ್ನ ನೋಡಿದ್ರಲ್ಲ, ಈ ತಳಿಯ ಹಸುವಿನ ಸಾಮರ್ಥ್ಯಗಳತ್ತ ಗಮನ ಹರಿಸಿದಾಗ ಪ್ರೌಢ ಎತ್ತುಗಳ ತೂಕ 550 ಕೆಜಿ ಇದ್ರೆ ಪ್ರೌಢ ಹಸುಗಳ ತೂಕ 325 ಕೆಜಿ. ಒಂದು ಸೂಲಿನ ಸರಾಸರಿ ಹಾಲಿನ ಇಳುವರಿ 1020 ಕೆಜಿ ಇರುತ್ತೆ. ಇನ್ನು ಸೂಲಿನ ಅವಧಿ 250 ರಿಂದ 270 ದಿನಗಳು. ಮೊದಲನೇ ಕರು ಹಾಕುವ ವಯಸ್ಸು 1400 ದಿನಗಳಿಂದ 1500 ದಿನಗಳು. ರೈತ ಬಾಂಧವರೇ, ಇಂದಿನ ಕೃಷಿಲೋಕ ಕಾರ್ಯಕ್ರಮದಲ್ಲಿ ದೇಸಿ ಗೋತಳಿಗಳಾದಂತಹ ಖಿಲಾರಿ ಮತ್ತು ಕೃಷ್ಣ ವ್ಯಾಲಿ ತಳಿಗಳ ಹಸುವಿನ ಕುರಿತಂತೆ ಮಾಹಿತಿಯನ್ನ ತಿಳ್ಕೊಂಡ್ರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೌರಾರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಂಗಾರದ ಮನುಷ್ಯ ಚಿತ್ರದ ಗೀತೆಯನ್ನ. ಆರ್ ಎನ್ ಜಯಗೋಪಾಲ್ ಅವರು ಸಾಹಿತ್ಯ ನೀಡಿರುವ ಈ ಗೀತೆಗೆ ಸಂಗೀತವನ್ನ ನೀಡಿದ್ದಾರೆ ಜಿಕೆ ವೆಂಕಟೇಶ್. ಈ ಗೀತೆಯ ಗಾಯಕರು ಪಿಬಿ ಶ್ರೀನಿವಾಸ್. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ, ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿತ್ತೇ ಕಲೆಗಳ ಬೀಡು ಕೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೇ ಕಲೆಗಳ ಬೀಡು ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಬಂಗಾರ ಬೆಳೆವ ಹೊನ್ನಾಡು, ಆ ಬಂಗಾರ ಬೆಳೆವ ಹೊನ್ನಾಡು, ಆ